18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಬಾಗಲಕೋಟ್ ನೆರೆಯ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 55%. ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ 75%. ಯಾದಗಿರಿ ಜಿಲ್ಲೆ ಒಳಗ 70%. ಬಳ್ಳಾರಿ ಜಿಲ್ಲೆ ಒಳಗ 90%. ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 50% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಒಂದೆರಡು ಕಡೆ ಸಾಧಾರಣ ಮಳೆ ಕೂಡ ಆಗಬಹುದಾಗಿದೆ. ಈ ಮಳೆಗಳ ಜೊತೆಗೆ ಕೆಲವು ಕಡೆ ಗುಡುಗು ಮಿಂಚು ಕಾಣಿಸಿಕೊಳ್ಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಸ್ವಾಮೀಜಿ, ಈ ಅಷ್ಟಮದಗಳನ್ನ ಉದಾತ್ತೀಕರಣ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ತಿಳಿತು ಸ್ವಾಮೀಜಿ. ಇನ್ನು ಅರಿಷಡ್ ವರ್ಗಗಳ ಕೊನೆಯ ಹಂತ ಮತ್ಸರ ಹೊಟ್ಟೆ ಕಿಚ್ಚು, ಇದ್ರ ಬಗ್ಗೆ ನಾವು ಈಗ ವಿಷಯಗಳನ್ನ ತಿಳಿದುಕೊಳ್ಳೋಣ, ಏನಂತೀರಿ? ಇದು ಎಲ್ರಿಗೂ ಪರಿಚಯ ಇರುತ್ತೆ, ಆದ್ರೆ ಕಷ್ಟ ಏನಪ್ಪ ಅಂದ್ರೆ ಇದನ್ನ ಹೆಂಗ್ ಗೆಲ್ಲೋದಂತ. ಮೊದ್ಲು ಹೊಟ್ಟೆ ಕಿಚ್ಚು ಅಂದ್ರೆ ಏನಂತ ಗೊತ್ತಾಗ್ಬಿಡ್ಲಿ. ಕಿಚ್ಚು ಅಂದ್ರೆ ನಿಮ್ಗೆಲ್ಲ ಗೊತ್ತು. ಹೌದು, ಕಿಚ್ಚು ಅಂದ್ರೆ ಬೆಂಕಿ. ಈ ಹೊಟ್ಟೆಯಲ್ಲಿ ಎರಡು ಪ್ರಕಾರದ ಕಿಚ್ಚು ಹುಟ್ಟುತ್ತೆ. ಒಂದು ಹಸಿವಿನ ಕಿಚ್ಚು, ಅದಕ್ಕೆ ಊಟ ಕೊಟ್ರೆ ಸಮಾಧಾನ ಆಗ್ಬಿಡುತ್ತೆ. ಹೌದು, ಹಸಿವಾದಾಗ ಏನಾದ್ರು ಒಂದು ಆಹಾರ ಪದಾರ್ಥವನ್ನು ಕೊಟ್ಬಿಟ್ರೆ ಸಮಾಧಾನ ಆಗ್ಬಿಡುತ್ತೆ. ಇನ್ನೊಂದು ಕಿಚ್ಚು ಹುಟ್ಟುತ್ತೆ, ಅದು ಅಸೂಯ ಕಿಚ್ಚು. ಅದು ಏನ್ ಕೊಟ್ರು ಸಮಾಧಾನ ಆಗಲ್ಲ, ಸಮಾಧಾನ ಆಗೋದಿಲ್ಲ, ಎಷ್ಟಿದ್ರು ತೃಪ್ತಿ ಇಲ್ಲ. ಮತ್ತೆ ಇನ್ನೊಬ್ರದ್ದು ನೋಡಿ ನಾನು ಹೊಟ್ಟೆ ಹೊರ್ಕೊಳ್ಳೋದು, ನನಗಿಲ್ಲದನ್ನು ಬೇರೆಯವ್ರಿಗೆ ಇರೋದನ್ನ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ಪಡೋದು, ಇದು ಕೂಡ ಒಂದು ಹುಟ್ಟು ಗುಣನೇ. ಇದಕ್ಕೆ ಚನ್ನಬಸವಣ್ಣ ಅವ್ರು ಏನ್ ಸೂತ್ರ ಕೊಡ್ತಾರಪ್ಪ ಅಂದ್ರೆ, ಮತ್ಸರ ಬೇಕು ಹೊನ್ನು ಹೆಣ್ಣು ಮಣ್ಣಿನಲ್ಲಿ, ಮತ್ಸರ ಬೇಡ ಸಕಲ ಜೀವಿಗಳಲ್ಲಿ. ಅಂದ್ರೆ ಹೊಟ್ಟೆ ಕಿಚ್ಚು ಮಾಡ್ಬೇಕಂತ ಯಾವ್ದ್ರಲ್ಲಿ ಅಂದ್ರೆ ಹೊನ್ನು ಹೆಣ್ಣು ಮಣ್ಣು. ಇಲ್ಲಿ ಹೆಣ್ಣು ಅಂತಂದ್ರೆ ಹೆಣ್ಣು ಮಕ್ಕಳು ಅಲ್ಲ, ನಮ್ಮನ್ನ ದಾರಿ ತಪ್ಪಿಸುವಂತಹ ವ್ಯವಸ್ಥೆ ಅಥವಾ ಕಾಮ, ಅದ್ರ ಬಗ್ಗೆ ನಮಗೆ ಹೊಟ್ಟೆ ಕಿಚ್ಚಿರಲಿ, ಅದರಿಂದ ಹೊಟ್ಟೆ ಕಿಚ್ಚು ಮಾಡ್ಕೊಂಡು ದೂರ ಹೋಗೋದಷ್ಟೇ. ಆ ವಾತಾವರಣದಿಂದ ದೂರ ಹೋಗೋದು ಅಥವಾ ಆ ವಾತಾವರಣ ಬದಲಾಯಿಸೋದು, ಎರಡನ್ನ ನಾವು ಮಾಡಿದ್ರೆ ಹೆಣ್ಣು ಮಕ್ಕಳ ಮೇಲೆ ಹೊಟ್ಟೆ ಕಿಚ್ಚು ಮಾಡೋದಲ್ಲ ಅಥವಾ ಗಂಡು ಮಕ್ಕಳ ಮೇಲೆ ಹೊಟ್ಟೆ ಕಿಚ್ಚು ಮಾಡೋದಲ್ಲ. ಸಕಲ ಜೀವಿಗಳಲ್ಲಿ ಮತ್ಸರ ಇರಬಾರ್ದು ಅಂದ್ಬಿಟ್ರು, ಸಕಲ ಜೀವಿಗಳನ್ನು ಕೂಡ ಪ್ರೀತಿಸೋದು, ಅಂದ್ರೆ ಎಲ್ಲರೂ ನನ್ನಂತೆ. ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳಬಹುದು, ಪಿ ಯು ಸಿ ರಿಸಲ್ಟ್ ಆಯ್ತು, ಆವಾಗ ಏನಪ್ಪ ನನ್ನ ಗೆಳೆಯ ತುಂಬಾ ಚೆನ್ನಾಗಿ ತಗೊಂಡು ಪಾಸ್ ಆಗ್ಬಿಟ್ಟಿದ್ದಾನೆ, ನಂದು 2% ಕಡಿಮೆ ಆಗಿದೆ, ಅವನ್ 97 ನನ್ 95. ಆವಾಗ ನನ್ 95 ಆಗಿರೋದಕ್ಕೆ ನನಗೆ ಖುಷಿ ಇಲ್ಲ, ಅವನ್ 97 ಆಗ್ಬಿಡ್ತಲ್ಲ ಅದು ದುಃಖ. ಅವನ್ ಏನಾದ್ರು 94 ಆಗಿದ್ರೆ ಅವನಿಗೆ ಖುಷಿ, ಹಂಗೆ ಕಡಿಮೆ ಆದಾಗ ಅವನಿಗೆ ಖುಷಿ, ಹೆಚ್ಚಾಯ್ತು ಅಂದ್ರೆ ಖುಷಿ ಇಲ್ಲ. ಆದ್ರೆ ನಿಜವಾಗಿ ಧರ್ಮ ಅಥವಾ ಉದಾರ ಭಾವ ನಮ್ಗೇನ್ ಕಲಿಸುತ್ತೆ ಅಂದ್ರೆ, ನನ್ನ ಗೆಳೆಯ ಬಂದ್ರೆ ನಾನೇ ಬಂದಷ್ಟು ಸಂತೋಷ ಪಡೋದು, ಪರವಾಗಿಲ್ಲ ನನ್ನ ಗೆಳೆಯ ತಾನೇ, ನಾನು ಮಾಡಿದ್ರು ಅಷ್ಟೇ ಅವನ್ ಮಾಡಿದ್ರು ಅಷ್ಟೇ, ಅನ್ನುವಂತ ಮನೋಭಾವನೆ ಬಂದ್ರೆ ಹೊಟ್ಟೆ ಕಿಚ್ಚು ಕಡಿಮೆ ಆಗುತ್ತೆ. ಇಲ್ಲದೆ ಹೋದ್ರೆ ಹೊಟ್ಟೆ ಕಿಚ್ಚು ತುಂಬಾ ಹಿಂಸೆ ಕೊಡುತ್ತೆ. ಕೆಲವು ಸಾರಿ ಇಂತೂ ಗೆಳೆಯರದ್ದಂತೂ ಹೊರಗಡೆನವರಾದ್ರವರು ಎಷ್ಟೋ ಸಾರಿ ಏನಾಗುತ್ತೆ ಅಂತಂದ್ರೆ ಸ್ವಂತ ಅಕ್ಕ ತಂಗಿರು ಅವರು ಏನೋ ಓದೋದ್ರಲ್ಲೋ ಅಥವಾ ಕಲಿಯೋದ್ರಲ್ಲೋ ಕಲೆನಲ್ಲೋ ಅವರು ಒಬ್ರಿಗಿಂತ ಒಬ್ರು ಮುಂದೆ ಹೋಗುವಾಗ ಅವರೆಲ್ಲ ಹೊಟ್ಟೆ ಕಿಚ್ಚು ಆಗಬಹುದು. ಅದಾಗಬಾರ್ದು ಆಗ್ಬಾರ್ದು. ಮತ್ತು ತಾಯಿ ತಂದೆಗಳು ಕೂಡ ನಾವು ಸೂಕ್ಷ್ಮವಾಗಿ ಅಂದ್ರೆ ಈಗ ಇಬ್ಬಿಬ್ರೆ ಮಕ್ಕಳಿರ್ತಾರೆ ಒಬ್ಬೊಬ್ಬರ ಮಕ್ಕಳಿರ್ತಾರೆ ಹೊಟ್ಟೆ ಕಿಚ್ಚು ಮಾಡಕ್ ಆಗಲ್ಲ. ಜಾಸ್ತಿ ಜನ ಮಕ್ಕಳು ಇರ್ತಿದ್ರಲ್ಲ ಹಿಂದೆ ಅಲ್ಲಿ ಸ್ವಲ್ಪ ಅವರಲ್ಲೂ ಹೊಟ್ಟೆ ಕಿಚ್ಚು ಕಂಡ್ಬಿಡೋದು. ಒಬ್ಬ ಹುಡುಗ ಬಹಳ ಚೆನ್ನಾಗಿ ಏನಾರ ಓದ್ತಾನೆ ಇವನ್ ಬರೀ ವ್ಯವಸಾಯಕ್ಕೆ ಇವನು ಇವನ್ ದನಕಾಯವನು ಇವನು ಉಪಯೋಗ ಇಲ್ಲ ದಡ್ಡ ಈ ಭಾವ ಬಂದಾಗ ಅಲ್ಲಿ ಅಸೂಯೆ ಮನೋಭಾವನೆ ಬಂದ್ಬಿಡುತ್ತೆ. ಅಲ್ಲ ಇವನು ಜಾಣ ನಿದ್ದಿದ್ರೆ ದನಕಾಯ ಅವ್ರ ಯಾರು ಇವನು ಆ ಕೆಲಸ ಮಾಡ್ಬೇಕಲ್ಲ. ಹೌದು ಅದೇ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ ಹಾಲು ತುಪ್ಪ ಮೊಸರು ಬೆಣ್ಣೆ ಎಲ್ರಿಗೂ ಬೇಕು ಆ ದನಕಾಯದ ಮಾತ್ರ ಯಾರಿಗೂ ಬೇಡ ಯಾರಿಗೂ ಬೇಡ. ಹೌದು ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದಾರೆ ಅಂದ್ರೆ ದೇವತಾ ಮನುಷ್ಯರ ಕೈಲಿ ದನ ಕಾಯಿಸ್ಬಿಟ್ಟಿದ್ದಾರೆ ಕೃಷ್ಣ ಕೃಷ್ಣ ಆಮೇಲೆ ಪಶುಪತಿ ಶಿವನಿಗೂ ಕೂಡ ಶಿವನ ಸುತ್ತ ಪಶುಗಳೇ ಇದಾವೆ. ಸಿಂಧು ಬಯಲಿ ನಾಗರಿಕತೆ ಒಳಗೆ ನೀವು ಚಿತ್ರವನ್ನು ನೋಡಿದ್ರೆ ಪಶುಗಳೇ ಇದಾವೆ ಸುತ್ತಮುತ್ತ ಇವ್ ಮರದ ಕೆಳಗಡೆ ಕೂತಿದ್ದಾನೆ. ಆಮೇಲೆ ನಮ್ಮ ಪ್ರಸಿದ್ಧವಾದ ಹಾಡು ಧರಣಿ ಮಂಡಲ ಮಧ್ಯದೊಳಗೆ ಅವನು ಕಾಳಿಂಗ ಅನ್ನುವಂತ ಗೊಲ್ಲ. ಒಟ್ಟಾರೆಯಾಗಿ ನ್ಯಾಯಯುತವಾಗಿ ನಾವು ಯಾವುದೇ ಕೆಲಸ ಮಾಡಿದ್ರು ಅದು ಯಾವುದು ಕೀಳಲ್ಲ ಕೀಳಲ್ಲ. ಆದ್ರಿಂದ ಮಕ್ಕಳಲ್ಲೂ ಮಕ್ಕಳಲ್ಲೇ ಇರಲಿ ಅಥವಾ ಶಿಷ್ಯರಲ್ಲಿ ಬಹಳ ಹೊಟ್ಟೆ ಕಿಚ್ಚು ಬರೋದು ಯಾವಾಗ ಅಂದ್ರೆ ಸಹಪಾಠಿಗಳು ಅಂತ ಇರ್ತಾರಲ್ಲ ಅವರಲ್ಲಿ. ಈ ಗುರುಗಳ ಒಬ್ಬನ ಮೇಲಿಂದ ಮೇಲೆ ಅವನ್ನೇ ಕರೀತಿದ್ರೆ ಅವನ ಬಗ್ಗೆ ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಅದೆಲ್ಲ ಗುಂಪುಗಳಲ್ಲೂ ನಾವು ಕಾಣ್ತೀವಿ. ಅದು ಇದು ಕೇವಲ ಮನುಷ್ಯರಿಗೆ ಇರುತ್ತೆ ಅಂತಲ್ಲ ಪ್ರಾಣಿಗಳಲ್ಲೂ ಕೂಡ ಇದೆ. ಅದು ಹುಟ್ಟು ಗುಣಗಳೇನಿದಾವಲ್ಲ ಮನುಷ್ಯನಿಗೂ ಪ್ರಾಣಿಗೂ ಸಮಾನನೇ ಇರ್ತವೆ ಅವು ವ್ಯತ್ಯಾಸ ಆಗಲ್ಲ. ಅದಕ್ಕೆ ಈ ಹೊಟ್ಟೆ ಕಿಚ್ಚು ಅನ್ನುವಂತದ್ದೇನಿದೆ ಇದನ್ನ ಪರಿವರ್ತನೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಅದಕ್ಕೆ ಅಗತ್ಯವಾಗಿ ಬೇಕಾದಂದ್ರೆ ಎಲ್ಲರನ್ನು ತನ್ನಂತೆ ಕಾಣು. ಸರ್ವಜ್ಞನ ವಚನ ಬರ್ತದೆ ಏನು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದಡೆ ಕೈಲಾಸ ಸರ್ವಜ್ಞ. ಬಹಳ ಅದ್ಭುತವಾದ ಮಾತದು. ಈ ಮೂರು ಸೂತ್ರಗಳಿದಾವಲ್ಲ ಹೊಟ್ಟೆ ಕಿಚ್ಚನ್ನ ತುಂಬಾ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ಅನ್ನವನ್ನ ಕೊಡೋದು ಅನ್ನ ಕೊಡುವಾಗ್ಲೂ ಕೂಡ ಆಮೇಲೆ ಈ ಹೊಟ್ಟೆ ಕಿಚ್ಚು ಹೆಂಗಿರುತ್ತೆ ಗೊತ್ತಾ ಮೊದಲು ಸ್ಥೂಲ ರೂಪದಲ್ಲಿರುತ್ತೆ ಅದು ಎಲ್ರಿಗೂ ಗೊತ್ತಾಗುತ್ತೆ ಬರ್ತಾ ಬರ್ತಾ ಸೂಕ್ಷ್ಮ ರೂಪ ಆಗತ್ತ. ಈಗ ಯಾರಿಗೊಬ್ಬರಿಗೆ ನಾವು ಕೊಡ್ತಾ ಇದೀವಿ ಹಸಿದವ್ರಿಗೆ ಅನ್ನ ಕೊಡಬೇಕಾಗಿದೆ ಸುಮ್ನೆ ಭಿಕ್ಷೆ ಅಂತ ಕೊಟ್ಟು ಕಳ್ಸದ್ ಬೇರೆ ಅದೇ ಹೊಟ್ಟೆ ತುಂಬಾ ಕೊಡೋದ್ ಬೇರೆ. ಅವಾಗ ಕೆಲವರು ಹೊಟ್ಟೆ ಕಿಚ್ಚು ಸ್ವಲ್ಪ ಕಡಿಮೆ ಮಾಡ್ಕೊಂಡಿರ್ತಾರೆ ಏ ಭಿಕ್ಷೆ ಕೊಟ್ಟು ಕಳಿಸು ಅದೇ ಅವ್ರ ಶ್ರೀಮತಿನೋ ಅವ್ರ ತಾಯಿನೋ ಸಾಮಾನ್ಯ ತಾಯಿ ಅಂದ್ರೆ ಭಿಕ್ಷೆ ನೀಡೋದು ಅವ್ರೇನಾದ್ರು ಸ್ವಲ್ಪ ಜಾಸ್ತಿ ನೀಡ್ತಿದ್ರೆ ಅಲ್ಲೂ ಕರುಬತನ ತೋರಿಸ್ಬಿಡ್ತಾರೆ ಅಷ್ಟೇ ಕೊಡ್ಲಿಕ್ಕೆ ಅಷ್ಟೇ ಕೊಡ್ಲಿಕ್ಕೆ ಏನು ಮನೆ ಹಾಳು ಮಾಡ್ಬೇಕಂತ ಮಾಡಿ ಏನು ಮನೇನು ಹಾಳಾಗಲ್ಲ ಅಂದ್ರೆ ಅಲ್ಲೇನು ಅವನ್ ಕೊಟ್ರೆ ಪರವಾಗಿಲ್ಲ ಅದೇ ಹೆಂಡತಿ ಅಥವಾ ತಾಯಿ ಕೊಟ್ರೆ ಮಗಳು ಕೊಟ್ರೆ ಅಥವಾ ತಮ್ಮ ಅಣ್ಣ ಕೊಟ್ರೆ ಅವಾಗ ನಮಗೇನು ಅಂತಾರೆ ಕಸಿವಿಸಿ ಶುರುವಾಗುತ್ತಲ್ಲ ಇದು ಕೂಡ ಸೂಕ್ಷ್ಮ ಹೊಟ್ಟೆ ಕಿಚ್ಚಿದು ಅವ್ರಿಗೆ ಹೊಗಳ್ತಾರೆ ಅವ್ರಿಗೆ ಹೊಗಳ್ತಾರೆ ಕ್ರೆಡಿಟ್ ಅವ್ರಿಗೆ ಹೋಗ್ಬಿಡುತ್ತೆ ನನಗ್ ಬರಲ್ಲ. ಎಷ್ಟು ಸೂಕ್ಷ್ಮ ಇರ್ತದೆ ಇದು ಅಂದ್ರೆ ಇದನ್ನ ನಾವು ಕಣ್ಣು ಹಿಡ್ಕೊಂಡು ನಾವು ಏನ್ ಬದಲಾಯಿಸ್ಕೊಳ್ತೀವಲ್ಲ ಇದು ಬಹಳ ಮುಖ್ಯ ಹೊಟ್ಟೆ ಕಿಚ್ಚನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಸರ್ವಜ್ಞನ ಈ ಮೂರು ಸೂತ್ರಗಳಿದಾವಲ್ಲ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ನನ್ನಿ ಅಂದ್ರೆ ಸತ್ಯ ಸತ್ಯ ಮಾತಾಡೋದು ಸತ್ಯ ಮಾತಾಡೋದ್ರಲ್ಲಿ ಹೊಟ್ಟೆ ಕಿಚ್ಚು ಬಹಳ ಚೆನ್ನಾಗಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹೊಟ್ಟೆ ಒಳಗೆ ಏನು ತುಂಬಿಟ್ಕೊಳ್ಳಲ್ಲ ಅವನು ಹೌದು ಒಳಗೊಂದು ಹೊರಗೊಂದು ಇಟ್ಕೊಳ್ಳಲ್ಲ ಇರೋದೆಲ್ಲ ನೇರವಾಗಿ ನೇರವಾಗಿ ಮಾತಾಡ ಅವಾಗ ಅವನು ಸ್ವಲ್ಪ ಬೇರೆಯವ್ರ ಹತ್ರ ಕೆಟ್ಟವನಂತಾನು ಅನ್ನಿಸ್ಕೊಳ್ಬಹುದು ಏನಪ್ಪ ಇಷ್ಟು ನಿಷ್ಠುರವಾದಿ ಅನ್ನಿಸ್ಕೊಳ್ಳಬಹುದು ಆದ್ರೆ ಅವನಿಗೆ ಒಳ್ಳೆ ನಿದ್ದೆ ಬರುತ್ತೆ ಸಮಾಧಾನ ಇರುತ್ತೆ ಹೊಟ್ಟೆ ಕಿಚ್ಚಿರೋದಿಲ್ಲ. ತನ್ನಂತೆ ಪರರ ಬಗೆದಡೆ ಕೈಲಾಸ ಬಿನ್ನಾಣಕ್ಕೂ ಸರ್ವಜ್ಞ ತನ್ನಂತೆ ಪರರ ಬಗೆಯೋದಿದೆಯಲ್ಲ ದೊಡ್ಡ ಸಿದ್ಧಿ ಇದು. ಅಂದ್ರೆ ನನಗೆ ಬೇರೆಯವರು ಏನು ಮಾಡಬೇಕು ಅಂತ ನಾನು ಬಯಸ್ತೀನ ಅಂದ್ರೆ ನನಗೆ ಗೌರವ ಕೊಡ್ಬೇಕು ನನಗೆ ಸನ್ಮಾನ ಮಾಡ್ಬೇಕು ಆಮೇಲಿಂದ ನನಗೆಲ್ಲರೂ ಹೊಗಳಬೇಕು ಅದನ್ನ ನಾನು ಪ್ರೀತಿಸಬೇಕು ಚಲೋತ್ನಂಗೆ ಕಾಣಬೇಕಲ್ಲ ಕಾಣಬೇಕು ಅಂತ ನಾನ್ ಬಯಸುವಾಗ ನಾನ್ ಬೇರೆಯವ್ರಿಗೆ ಅದು ಕೊಟ್ರೆ ಬರುತ್ತೆ. ಹೌದು ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದ್ ಮಾತು ಬರುತ್ತೆ ಎಲ್ಲ ಗೊತ್ತಿರುತ್ತೆ ಗಿವ್ ದ ರೆಸ್ಪೆಕ್ಟ್ ಅಂಡ್ ಟೇಕ್ ದ ರೆಸ್ಪೆಕ್ಟ್ ಮೊದ್ಲು ಗಿವ್ ಆಮೇಲೆ ಟೇಕ್ ನಾವ್ ಹಂಗ ಮಾಡಲ್ಲ ಮೊದ್ಲು ಟೇಕ್ ಅಂತ ಮೊದ್ಲು ನನಗೆ ಬರಲಿ ಆಮೇಲೆ ಕೊಡೋಣ ಅದಕ್ಕೆ ಎಷ್ಟೋ ಜನ ಕೊಡೋದೂ ಇಲ್ಲ ಕೆಲವೊಂದ್ ಸರ್ತಿ ಅದು ಟೇಕ್ ಆಗಿರುತ್ತೆ ಅದ್ರ ಗಿವ್ ಇರೋದೇ ಇಲ್ಲ ಆವಾಗ ಅವರು ದುಃಖಿಗಳಾಗ್ತಾರೆ. ಆಮೇಲೆ ಈ ಹೊಟ್ಟೆ ಕಿಚ್ಚಿನ ದೂರದ ಪರಿಣಾಮ ಏನಪ್ಪಾ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ್ರೆ ಒಬ್ಬರ ಬಗ್ಗೆ ಕಹಿ ಮನೋಭಾವನೆ ಬಂತಂದ್ರೆ ನಮ್ಮ ಹಾರ್ಮೋನ್ಸ್ ಕೂಡ ವ್ಯತ್ಯಾಸ ಆಗುತ್ತೆ. ನಮ್ಮಲ್ಲೇನು ಆ ಸಂತೋಷದ ಶ್ರವಿಕೆ, ಸಂತೋಷವನ್ನ ಉಂಟು ಮಾಡ್ತಕ್ಕಂತ ರಸಗಳು, ಹಾರ್ಮೋನ್ಸ್ ಅಂತ ಕರಿತೀರಿ, ಅವುಗಳ ಶ್ರವಿಕೆ ಆಗೋದಿಲ್ಲ. ಅವಾಗ ಹೊಟ್ಟೆ ಕಿಚ್ಚಿದ್ದಾಗ ಹೊಟ್ಟೆ ಕಿಚ್ಚಿಲ್ದೆ ಹೋದ್ರೆ ಅವು, ಈಗ ಯಾರದೊಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ನಾವು ಅವರಿಗೆ ಹೃದಯಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ಬಿಟ್ರೆ ನಮಗೂ ಸಂತೋಷ ಆಗ್ತಿರುತ್ತೆ. ಆವಾಗ ನಮ್ಮಲ್ಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಕಡಿಮೆ ಆಗುತ್ತೆ. ಅಂದ್ರೆ ಹೊಟ್ಟೆ ಕಿಚ್ಚು ಮನಸ್ಸಿನ ಮೇಲೂ ಕೂಡ ಪರಿಣಾಮ ಮಾಡಿ ಒಬ್ಬ ಮನುಷ್ಯನನ್ನ ಸಂಕುಚಿತ ಜೀವಿಯನ್ನಾಗಿ ಅಥವಾ ಮಾನಸಿಕ ರೋಗಿಯನ್ನಾಗಿ ಮಾಡುವ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದ ಹೊಟ್ಟೆ ಕಿಚ್ಚು ಯಾರ ಮೇಲೂ ಬೇಡ, ಎಲ್ಲರನ್ನೂ ಪ್ರೀತಿಸೋದು, ಎಲ್ಲರನ್ನೂ ತನ್ನಂತೆ ಕಾಣೋದು. ಮತ್ತು ಯಾಕೆ ಆತರ ಕಾಣಬೇಕಪ್ಪ ಅಂದ್ರೆ, ಎಲ್ಲರೂ ದೇವರ ಅಂಶಗಳೇ. ಪರಮಾತ್ಮನ ಅಂಶ ನನ್ನಲ್ಲಿದೆ ಅಂದ್ರೆ ನಿಮ್ಮಲ್ಲೂ ಇದೆ, ಎಲ್ಲರಲ್ಲೂ ಇದೆ, ನನ್ನ ವೈರಿಯಲ್ಲೂ ಕೂಡ ಇದೆ. ಆದ್ರಿಂದ ಎಲ್ಲಾ ಶರಣರು, ದಾಸರು, ಸಂತರು ಹೇಳೋದೇನಪ್ಪ ಅಂದ್ರೆ, ಅವರು ಉಲ್ಟಾ ಹೇಳ್ತಾರೆ. ಸಿದ್ದರಾಮಶಿವಗಳಂತೂ ಏನ್ ಹೇಳ್ತಾರೆ ಅಂದ್ರೆ, ಯಾರು ಏನೇ ಅಂದ್ರು ಓರಂತಿಪ್ಪುದೇ ಸಮತೆ, ಆರು ಸ್ತೋತ್ರವ ಮಾಡಿದ್ರೆ ಅವರು ನನ್ನ ಜನ್ಮದ ಹಗೆಗಳೆಂಬುದೇ ಸಮತೆ, ಯಾರಾದ್ರೂ ಬೈದ್ರೆ ಅವರೇ ನಮ್ಮ ಬಂಧುಗಳು ಅನ್ಬೇಕಂತೆ ಅನ್ನುವಂತ ಮಾತನ್ನ ಸಿದ್ದರಾಮೇಶ್ವರ ಹೇಳ್ತಾರೆ. ಆದ್ರಿಂದ ಹೊಟ್ಟೆ ಕಿಚ್ಚನ್ನ ನಾವು ನಿವಾರಿಸ್ಕೊಳ್ಬೇಕು. ನಿವಾರಿಸ್ಕೊಳ್ಳೋದಕ್ಕಿರುವ ಏಕೈಕ ಉಪಾಯ ಅಂದ್ರೆ ವಿಶಾಲ ಮನೋಭಾವನೆ, ಎಲ್ಲರನ್ನು ತನ್ನಂತೆ ಬಗೆಯುವುದು. ಕೇಳಿದ್ರಲ್ಲ ಕೇಳುಗರೆ, ಸಕಲ ಜೀವಿಗಳಲ್ಲೂ ಪರಮಾತ್ಮನನ್ನೇ ಕಾಣಬೇಕು ಅನ್ನುವಂತಹ ಉದಾರತೆ ನಮ್ಮೆಲ್ಲರಲ್ಲೂ ಬರಬೇಕು ಅನ್ನೋದನ್ನ ಸ್ವಾಮೀಜಿಯವರು ತಿಳಿಸಿದ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ಸಣ್ಣಾಟ. ಸತ್ಯವಾನ ಸಾವಿತ್ರಿ ನಡೆಸಿಕೊಡ್ತಾರೆ, ಗೋಕಾಕದ ಈಶ್ವರ್ ಚಂದ್ರ ಬೆಟಗೇರಿ.

ನಾವು ಹೊರಗಡೆ ಹೋಗ್ಬೇಕಾದ್ರೆ ಯಾವುದರಿಂದ ಹೋಗ್ಬೇಕಮ್ಮ? ಅಲ್ಲಮ್ಮ, ಹಿರಿಯರು ಸಂಪ್ರದಾಯ ಅಂತ ಮಾಡಿದ್ರಮ್ಮ. ಅದಕ್ಕಾಗಿ ನನ್ನ ಕೇಳಿದೆ ನೋಡ್ರಿವಾ. ಹೇಳಮ್ಮ, ಯಾವ್ದು ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾರೆ ಹೋಗ್ಬೇಕಾದ್ರೆ ಬಲಬಾರದಿಂದ ಎಷ್ಟು ಜಾನದಿಂದ ಹೋಗಣಮ್ಮ. ನಾವು ಹೋಗೋಣ. ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗೆಳತಿ ಬಾರೆ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗೆಳತಿ ಬಾರೆ ನೀನು ಬಾರೆ. ಸಕ್ಕ ಪುರುಷನು ಸಿಗುವ ನೆಲ್ಲೇ ನಿನ್ನ ಭೋಗಯಿತ ಯತ್ನ ಮಾಡಲೆ ಮುಂದಕ್ಕೋಗೆ ನೋಡೋಣ ಬಾರದೆ, ನನ್ನ ಪ್ರೇಮದ ಗೆಳತಿ ಬಾರ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ಅವ್ವಯ್ಯ ಸಖಿಯ ನೀನು ಬಾರೆ, ನನ್ನ ಪ್ರೇಮದ ಗೆಳತಿ ಬಾರೆ ನೀನು ಬಾರೆ. ಅಮ್ಮ, ನಾನಂತೂ ಸಹಿ ಸಲಮ್ಮ ನೋಡಮ್ಮ, ಈ ಕಾಲಿಕತ್ತಮ್ಮ ಎಲ್ಲಂತ ರಂಗದ ವೇದನೆಯ ನಾನಂತು ಸಹಿ ಸಲಮ್ಮ. ಅಮ್ಮ ಭೂಮಿಯ ಮೇಲೆ ಚೆನ್ನಾಗಿ ಹುಟ್ಟಬಾರದಿತ್ತಮ್ಮ. ಅಮ್ಮ, ಚೆನ್ನಾಗಿ ಹುಟ್ಟುವುದಕ್ಕಿಂತ ಮಣ್ಣಾಗಿ ಹುಟ್ಟಿದ್ದರೆ ಎಷ್ಟೋ ಸಾಧು ಸತ್ಪುರುಷರ ಪಾದ ಧೂಳಿ ಪಡೆದು ಧನ್ಯಳಾಗುತ್ತಿದ್ದೆ ನಮ್ಮ, ಧನ್ಯಳಾಗುತ್ತಿದ್ದೆ ನಮ್ಮ. ನಾನಂತೂ ಸಹಿ ಸಲಮ್ಮ, ನಾನಂತೂ ಸಹಿ ಸಲಮ್ಮ. ಈ ರೀತಿ ಚಕ್ರ ನನಗೆ ಬಂದಿಲ್ಲಮ್ಮ, ಇವತ್ತು ಯಾಕೆ ಬಂತಮ್ಮ ನನಗೆ? ಚಿಂತೆ ಮಾಡದೇವ. ಅಲ್ಲಮ್ಮ, ನಿನಗೆ ಚಕ್ರ ಬಂದಿತ್ತಮ್ಮ. ನಿಮ್ಮಂಗ್ ವಯಸ್ಸಿದ್ದಾಗ ಅಯ್ಯವ ನನಗೂ ನಾಲ್ಕು ಚಕ್ರ ಬರ್ತಿದ್ದೇವ. ಆಗ ನೀ ಏನ್ ಮಾಡ್ತಾ ಇದ್ದೀಯಮ್ಮ? ಏನಮ್ಮವ್ವ ಅಮ್ಮ ಚಕ್ರ ಬರ್ತಾವ ಅಂದ್ರೆ ಒಂದ್ ದೊಡ್ಡ ಮೂಡಿ ಹಿಡ್ಕೊಂಡು ಕಪ್ಪು ಬಿಡಮ್ಮ. ಅಮ್ಮ, ಚಕ್ರ ಎಲ್ಲಿವರೆಗೆ ಬರ್ತಾವಂದ್ರೆ ಕಷ್ಟ ಇವ. ಆಮೇಲೆ ಲಗ್ನ ಆಗ್ತಿಲ್ಲ ಚಕ್ರ ಪಕ್ರ ಸೀಟ್ ಕೊಡಿ. ಏನ್ ಬಿಡಮ್ಮ, ನೀನು ಚೇಷ್ಟಾ ಮಾಡದೆ ಮಾಡಮ್ಮ. ಅಲ್ಲಮ್ಮ, ಅಲ್ಲಿ ನೋಡಿಲ್ಲಮ್ಮ ನಾನು. ನಾನು ಆಗಿಂದ ನೋಡಿ ಆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೋಡಮ್ಮ. ನೋಡಮ್ಮ, ಈಗಂತೂ ಪೂಜೆ ವೇಳೆ ಆಗಿದೆ. ನಾವು ಆ ಪೂಜೆನ ಮೂಲ ಮುಗಿಸಿಕೊಂಡೆ ಮುಂದೆ ಹೋಗೋಣಮ್ಮ. ಹಾಗೆ ಮಾಡುವ. ಅಲ್ಲಿ ನಾನು ಹೂವನ್ನು ತೆಗೆದುಕೊಂಡು ಬರ್ತೀನಮ್ಮ. ಹೂವನ್ನು ಹರ್ಕೊಂಡು ಬರ್ತೀನಿ. ಪತ್ರಿ ಒಣ ಸಮೀಪಿದೆಯಮ್ಮ. ಹೌದು, ಬೇಗನೆ ಹೋಗಿ ಪತ್ರಿ ಅಂತ ತೆಗೆದುಕೊಂಡು ಬರಮ್ಮ. ಹೋಗೋಣ. ಸರಿ ಓ ಗುನು ಬಾಗೇತಿ ಓ ಗುನು ಅಮ್ಮ ನೋಡಮ್ಮ, ನಾನು ನೋಡಿಲ್ಲಲ್ಲೇ ದೇವಸ್ಥಾನದ ಬದಿಯಲ್ಲಿ ಯಾರೋ ಪುಣ್ಯ ಪುರುಷರು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡ್ಕೊಂಡು ಈ ಕಡೆ ಬರ್ತಾ ಇದ್ರಮ್ಮ. ಅವರನ್ನು ನೋಡಬೇಕಾದ್ರೆ ರಾಜಪುರುಷನಂತೆ ಕಾಣ್ತಾರಮ್ಮ. ಅವರು ಬಂದ ಮೇಲೆ ಅವ್ರು ಯಾರು ನೀವು ವಿಚಾರ ಮಾಡ್ಕೊಂಡು ಬರ್ಬೇಕಮ್ಮ. ಬಾರಮ್ಮ, ಹೋಗಿ ಬರ್ತೀನಿ. ಹೋಗಿ ಬರಬೇಕ. ನಾನು ಹೂವಿನ ಒಣಕ್ಕೆ ಹೋಗುತ್ತೇನೆ. ಸ್ವಾಮಿ ತಾವ್ಯಾರು ಮತ್ತು ತಮ್ಮ ಹೆಸರೇನು? ತಾವು ವಾಸ ಮಾಡೋ ಸ್ಥಳ ಕೇಳ್ತೇನೆ. ಎಲ್ಲ ಸ್ತ್ರೀ ಹೇಳಿ, ನಮ್ಮ ಹೆಸರು ಯಾತಕ್ಕೆ ಬೇಕು? ಇದು ಎಲ್ಲದ ನಮ್ಮ ಪೂರ್ವರತ್ತ ಅಂತ ತಿಳಿದು ನೀನೇನು ಮಾಡುವಿ? ಅಲ್ರಿಯಪ್ಪ, ತಮ್ಮ ಹೆಸರು ಬೇಕಾದ್ರೆ ಕೇಳಿಕೆ ಬಂದಿದ್ರೆ ಹೀಗೋ. ಹೌದ್ರಿ, ನನ್ನ ಹೆಸರು ಸತ್ಯವಾನ ಕುಮಾರ. ನಿಮ್ಮ ಹೆಸರು ಸತ್ಯವಾನ ಕುಮಾರ? ಬಹಳ ಸಂತೋಷ ಆಯ್ತು. ಅಲ್ರಿಯಪ್ಪ, ತಾವು ತಮ್ಮ ತಂದೆಯವರ ಹೆಸರೇನ್ರಿ? ನಮ್ಮ ತಂದೆಯವರ ಹೆಸರು ದುಮ್ಮಸೇಹಿನ ಮಹಾರಾಜರು. ನಿಮ್ಮ ತಾಯಿಯವರ ಹೆಸರು? ಶಾಂತಮತಿಯಾದ ರಮಾದೇವಿಯವರು. ಅಲ್ರಿಯಪ್ಪ, ನಿಮ್ಮ ತಂದೆ ತಾಯಿಗಳು ಹೇಗದಾರಪ್ಪ? ಅಯ್ಯಪ್ಪ, ನಮ್ಮ ತಂದೆ ದುಮ್ಮಸೇನ ಮಹಾರಾಜರು ವಯರದ್ದರ ನೇತ್ರ ಹಿರಣ್ಯರಾಗಿರುತ್ತಾರೆ. ಅವ್ರ ಮತ್ತೆ ಕೊಡ್ರಿಯಪ್ಪ. ಅಲ್ರಿಯಪ್ಪ, ನೀವು ತಾವಿರುವ ಆಸನ ವಾಸಸ್ಥಳ ಯಾವ್ದ್ರಪ್ಪ ಅಂತ ಕೇಳ್ತೇನೆ. ಈ ಘೋರಾರಣ್ಯದ ಮಧ್ಯದಲ್ಲಿ ಅಲ್ಲೊಂದು ಆಶ್ರಮ ಕಾಣುತ್ತಿದೆಯಲ್ಲ, ಕಾಣ್ತದ್ರಿ? ಹಾ, ಆಶ್ರಮದಲ್ಲಿ ನಾನು ನನ್ನ ತಂದೆ ತಾಯಿಗಳ ಒಳಗೂಡಿ ವಾಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ತಂದೆ ತಾಯಿ ಕೂಡಿ ವಾಸ ಮಾಡ್ಕೋತಲ್ಲೇದ್ರಿಪ್ಪ? ಹೌದು. ಮತ್ತು ನಿಮ್ಮ ತಂದೆಯವರ ನಿಮ್ಮ ತಂದೆ ತಾಯಿಗಳು ಹೇಗಿದಾರಪ್ಪ? ಅಯ್ಯಪ್ಪ, ನಮ್ಮ ತಂದೆ ತಾಯಿಗಳು ಬಹಳ ಮುಪ್ಪಿನವರು ಇರುತ್ತಾರೆ. ಅವ್ರ ಸೇವಾ ಯಾರು ಮಾಡ್ತಾರಪ್ಪ? ತಂದೆ ತಾಯಿಗಳ ಸೇವೆ ಬೇರೆ ಯಾರು ಮಾಡಬೇಕು? ಸ್ವತಃ ನಾನೇ ಮಾಡುತ್ತೇನೆ. ನೀವು ಮಾಡ್ತೀರ ಬಹಳ ಅಚ್ಚರಿ ಅನಿಸಿದ್ರಪ್ಪ. ಇರಲಿ, ರಥ ಪೂಜೆಯನ್ನು ಮಾಡೋದಕ್ಕಾಗಿ ಪತ್ರಿ ಪುಷ್ಪಾದಿಗಳು ಬೇಕಾಗಿದ್ದವು. ನಾನು ಇನ್ನು ಆಶ್ರಮಕ್ಕೆ ಹೋಗುತ್ತೇನೆ. ಹೋಗಿ ಬರ್ತೀರಪ್ಪ, ಹೋಗಿ ಬರ್ರಿಯಪ್ಪ. ಸವಿತ್ರಮ್ಮ, ಅಮ್ಮ ಹೋಗಿ ಬಂದೇವಾ? ಏನೇ ತಮ್ಮ ಕಾರ್ಯ? ಯಾರು ಕಳಿಸ್ಕೊಟ್ರ? ಅವ್ರ ಯಾರು? ಅವರೇ ಸತ್ಯವಾನ್ರಿವಾ? ಏನಮ್ಮ, ಅವರೇ ಸತ್ಯವಾನ್ ಅಮ್ಮ. ಸಂತೋಷಮ್ಮ, ಅವ್ರ ತಂದೆ ಹೆಸರು ಏನಮ್ಮ? ಅವ್ರ ತಂದೆ ಅವರ ಹೆಸರು ತುಂಬಸೇನ ಮಹಾರಾಜ. ಅವ್ರ ತಾಯಿ ಹೆಸರೇನಮ್ಮ? ರಮಾದೇವಿ ಅಥವಾ ಇವ? ಹೌದಮ್ಮ. ಹೌದ್ರಿ, ನೋಡು, ಅವರು ರಾಜಪುತ್ರ ಅಂತ ಕಾಣ್ತಾ ಇದ್ರಮ್ಮ. ಈ ಘೋರಾರಣ್ಯದಲ್ಲಿ ಇರ್ಲಿಕ್ಕೆ ಏನ್ ಕಾರಣ ಅವರು? ನೋಡ್ರಿವಾ ಏನಮ್ಮ, ಅವ್ರ ವೈದ್ಯಗಳು ಬಂದು ಇವ? ಹೌದಮ್ಮ. ಅವ್ರ ರಾಜಕೀಯ ಕಸ್ಕೊಂಡ್ರಿ? ಅವ್ರ ರಾಜ್ಯವೆಲ್ಲ ಹರಣವಾಗಿದೆ. ಅದಕ್ಕಾಗಿ ಆಶ್ರಮ ಇರ್ತಾರಮ್ಮ. ಅವ್ರ ತಂದೆ ತಾಯಿಗಳ ಸೇವೆಯಿಂದ ಯಾರು ಮಾಡ್ತಾ ಇದ್ರಮ್ಮ? ಮತ್ತಾರು ಮಾಡ್ಬೇಕು? ಸತ್ಯವಂದ್ರೆ ಅವ್ರ ಮಾಡ್ತಾರತ್ರಿ. ಹೌದಮ್ಮ, ಅಂದ ಮೇಲೆ ಇಂಥವರ ಸೇವೆಯು ನನಗೆ ಸೇವೆ ಕಾಲ ನನ್ನ ಪೂರ ಪುಣ್ಯವೇ ಸರಿಯಮ್ಮ. ಇವರ ಸೇವೆಯನ್ನು